ನಿಮ್ಮ ತಾಯಿ ಹುಟ್ಟಿ ಬಂದರ ಹೊಟ್ಟೆಯಲ್ಲಿ, ಹುಟ್ಟಿ ಬಂದರ ಹೊಟ್ಟೆಯಲ್ಲಿ ಹಾಕಿತು ಬೇರೆ ತೊಟ್ಟಿಲದಲ್ಲಿ. ಹುಟ್ಟಿ ಬಂದೆಯಲ್ಲಮ್ಮನಾಗಿ ನೀನು ಮನವಿಯ ಮಾಡಿ ಕೊಟ್ಟಾರುವ ಜಮಾದಿಗೆ. ಹುಟ್ಟಿ ಬಂದೆಯಲ್ಲಮ್ಮನಾಗಿ ನಿನ ಮನವಿಯ ಮಾಡಿ ಕೊಟ್ಟಾರುವ ಜಮಾದಿಗೆ. ಸರ್ಪಿನ ಸಿಂಬಿ ತಲಿಯ ಮ್ಯಾಲೆ ಉಸ್ಕಿನ ಕೊಡ ಅದರ ಮ್ಯಾಲೆ, ಸರ್ಪಿನ ಸಿಂಬಿ ತಲಿಯ ಮ್ಯಾಲೆ ಉಸ್ಕಿನ ಕೊಡ ಅದರ ಮ್ಯಾಲೆ. ನೀರ ತುಂಬುತ್ತ ನದಿಯಲ್ಲಿ, ನೀರ ತುಂಬುತ್ತ ನದಿಯಲ್ಲಿ ಕೊಡ ಬಿತ್ತ ಭೂಮಿಯ ಮ್ಯಾಲೆ. ಹುಟ್ಟಿ ಬಂದೆಯಲ್ಲಮ್ಮನಾಗಿ ನೀನು ಮನವಿಯ ಮಾಡಿ ಕೊಟ್ಟಾರುವ ಜಮಾದನಿಗೆ. ಹುಟ್ಟಿ ಬಂದೆಯಲ್ಲಮ್ಮನಾಗಿ ನಿನ ಮನವಿಯ ಮಾಡಿ ಕೊಟ್ಟಾರುವ ಜಮಾದನಿಗೆ. ಪರಮೇಶ್ವರ ಬಂದಾನಲ್ಲೇ ಪತಿ ಭಕ್ತಿ ನೋಡುವುದಕ್ಕಾಗೆ, ಪರಮೇಶ್ವರ ಬಂದಾನಲ್ಲೇ ಪತಿ ಭಕ್ತಿ ನೋಡುವುದಕ್ಕಾಗೆ. ಶಾಪ ಕೊಟ್ಟ ಋಷಿಯಲ್ಲಿ, ಶಾಪ ಕೊಟ್ಟ ಋಷಿಯಲ್ಲಿ ರೋಗ ಬಡಿದ ಮೈಯಲ್ಲೇ ಹುಟ್ಟಿ ಬಂದೆಯಲ್ಲಮ್ಮನಾಗಿ ನೀನು ಮನವಿಯ ಮಾಡಿ ಕೊಟ್ಟಾರುವ ಜಮಾದನಿಗೆ. ಹುಟ್ಟಿ ಬಂದೆಯಲ್ಲಮ್ಮನಾಗಿ ನಿನ ಮನವಿಯ ಮಾಡಿ ಕೊಟ್ಟಾರುವ ಜಮಾದನಿಗೆ. ಏನು ಬೇಡುತ್ತಿ ಬೇಡೋ ರಾಮ ಬೇಡಿಕೊಳ್ಳಿನ ಹಸ್ತದಲ್ಲೇ, ಬೇಡೋ ರಾಮ ಬೇಡಿದ ಕುಡಿನ ಹಸ್ತದಲ್ಲೇ. ತಾಯಿ ಸೀರ ಬೇಡನಲ್ಲೇ, ತಾಯಿ ಸೀರ ಬೇಡನಲ್ಲಿ ದಡ ಬಿತ್ತ ಭೂಮಿಯ ಮ್ಯಾಲೆ. ಹುಟ್ಟಿ ಬಂದೆಯಲ್ಲಮ್ಮನಾಗಿ ನೀನು ಮನವಿಯ ಮಾಡಿ ಕೊಟ್ಟಾರುವ ಜಮಾದನಿಗೆ. ಹುಟ್ಟಿ ಬಂದೆಯಲ್ಲಮ್ಮನಾಗಿ ನಿನ ಮನವಿಯ ಮಾಡಿ. ನಿಮಿತ್ವತ್ವ ನಿನ್ನ ಮ್ಯಾಲೆ ಹುಟ್ಟಿ ಬಂದೆಯಲ್ಲಮ್ಮನಾಗಿ ನಿನ್ನ ಮನವಿಯ ಮಾಡಿ ಕೊಟ್ಟಾರುವ ಜಮಾದನಿಗೆ. ಹುಟ್ಟಿ ಬಂದೆಯಲ್ಲಮ್ಮನಾಗಿ ನಿನ್ನ ಮನವಿಯ ಮಾಡಿ ಕೊಟ್ಟಾರುವ ಜಮಾದನಿಗೆ. ಹೂವ ಪತ್ರಿ ಹಸ್ತದಲ್ಲೇ ಪತಿ ಸೇವೆ ಮಾಡುವ ತಾಲೆ, ಪತ್ರಿ ಹಸ್ತದಲ್ಲೇ ಋಷಿ ಸೇವೆ ಮಾಡುವ ತಾಲೆ. ಗಟ್ಟಿ ವಚನ ಹೇಳಾರಲ್ಲೇ, ಗಟ್ಟಿ ವಚನ ಹೇಳಾರಲ್ಲಿ ಪಾದ ಸೇವೆ ಮಾಡುವ ತಾಲೆ. Thank you. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.